ಓಂ ಸಹನಾಭವತು ಸಹನೋ ಭುನಕ್ತು ಸಹವೀರಂಕರವಹೈ ತೇಜಸ್ವಿನಾವಹೈ ನಮಸ್ತು ಮಾ ವಿದ್ವೇಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ ಪ್ಯಾರದ ಬಂದು ಓಂಕಾರ ಪಾದಶೋ ವಿದ್ಯಾ ಪಾದ ಮಾತ್ರ ಸಂಶಯ ಆಗಿದೆ. ಇಂಜೀತ ಪ್ರಣವೇ ಚೇತ ಪ್ರಣವೋ ಬ್ರಹ್ಮ ನಿರ್ಭಯ ಪ್ರಣವೇ ನಿತ್ಯಯುಕ್ತ ನಯಂ ವಿದ್ಯತೆ ಖಚಿತ ಆಗಿದೆ. ಪ್ರಣವೋ ಶಿಯಪರಂ ಬ್ರಹ್ಮ ಪ್ರಣವಶ್ಚಿದಾಗಿದಲ್ಲ ಕಾರಿಕ ಕಾರಿಕ ಇಪ್ಪತ್ನಾಲ್ಕು ಆಗಿದೆ ಆಗಿಲ್ಲ. ಓಕೆ ಅಮಾತ್ರಶ್ಚತುರ್ಥಃ ಅವ್ಯವಹಾರ್ಯಃ ಪ್ರಪಂಚ ಉಪಶಮಃ ಶಿವಃ ಅದ್ವೈತ ಅದ್ವೈತ ಏವಂ ಓಂಕಾರಃ ಆತ್ಮೈವ ಸಂವಿಶತಿ ಸಂವಿಶತಿ ಆತ್ಮನಾ ಆತ್ಮಾನಂ ಆತ್ಮಾನಂ ಯದೇವಂ ವೇದ ಯದೇವಂ ವೇದ ಯದೇವಂ ವೇದ ಯದೇವಂ ವೇದ ಯಾವನು ಆತ್ಮನನ್ನ ಅರಿತುಕೊಳ್ಳುತ್ತಾನೋ ಅದ್ವೈತಂ ಆತ್ಮನನ್ನ ಅರಿತುಕೊಳ್ಳುತ್ತಾನೋ ಏನಂತ ಓಂಕಾರವೇ ಆತ್ಮ ಓಂಕಾರವೇ ಆತ್ಮ ಅದ್ವೈತ ಆತ್ಮ ಏವಂ ಓಂಕಾರ ಆತ್ಮ ಯಾರು ಈ ಪ್ರಕಾರವಾಗಿ ತಿಳಿಯುತ್ತಾರೋ ಅರಿತುಕೊಳ್ಳುತ್ತಾರೋ ಅವರು ಆತ್ಮನ ತನ್ನಿಂದ ಆತ್ಮಾನಂ ತನ್ನನ್ನ ಸೇರಿಕೊಳ್ಳುತ್ತಾನೆ. ಆತ್ಮನ ಆತ್ಮಾನಂ ಸಂವಿಶತಿ ಪ್ರವಿಶತಿ ಏನ ಪ್ರವೇಶಿಸ್ತಾನೆ ತನ್ನನ್ನೇ ಪ್ರವೇಶಿಸ್ತಾನೆ. ಯಾರು ಪ್ರವೇಶಿಸುವರೋ ತಾನೇ ತಾನೇ ತನ್ನನ್ನ ಪ್ರವೇಶಿಸ್ತಾನೆ. ಇದನ್ನೇ ಭಾಗವತದಲ್ಲಿ ಪೌರಾಣಿಕವಾಗಿ ಕೃಷ್ಣ ತನ್ನ ಪಾದದ ಬೆರಳನ್ನು ತನ್ನ ಬಾಯಲ್ಲಿಟ್ಟುಕೊಂಡು ಅದನ್ನ ಆನಂದಿಸ್ತಾ ಇರೋದನ್ನ ನಾವು ಭಾಗವತದಲ್ಲಿ ಪೌರಾಣಿಕವಾಗಿ ಗುರುತಿಸ್ತೇವೆ. ಉಪನಿಷತ್ತು ಇತ್ಯಾದಿಗಳನ್ನು ತಿಳಿಯಲಿಕ್ಕೆ ಆಗದೇ ಇದ್ದವರಿಗೆ ಸಂಸ್ಕಾರವನ್ನು ಉಂಟು ಮಾಡಲಿಕ್ಕೆ ಈ ಪ್ರಕಾರವಾದ ಕಥಾಭಾಗಗಳು ಅಲ್ಲಿ ಇಲ್ಲಿ ಬರ್ತವೆ. ಪ್ರಬುದ್ಧರಾದವರು ಆ ಕಥಾಭಾಗಗಳನ್ನು ಕೇಳಿ ಸಂಸ್ಕಾರ ಪಡ್ಕೊಂಡು ಮೇಲೆ ಹೇಳ್ತಾರೆ. ಅಪ್ರಬುದ್ಧರಾದವರು ಭಾಗವತ್ ಕಥಾ ಮಾಡ್ತಾ ಕೂರ್ತಾರೆ. That's how it is. I'm neither negating nor ನಕಾರ ಮಾಡ್ತಾ ಇಲ್ಲ. ಕಂಟೆನ್ಷನ್ ಆಫ್ ವೇದ ವೇದದ ಮೂಲಭೂತವಾದ ಭಾವ ಡೇ ಬೈ ಡೇ ಜನ್ಮದಿಂದ ಜನ್ಮಕ್ಕೆ ಜೀವ ವಿಕಾಸವಾಗ್ತಾ ಹೋಗಬೇಕು. ಇದು ವೇದದ ಕಂಟೆನ್ಷನ್. ಅವನು ಹೇಗೆ ಹೇಗೆ ತಾನೇ ವಿಕಾಸಗೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಮಾರ್ಗದರ್ಶನ ಈ ಸಂಸ್ಕಾರ. ಅಂಡ್ ವಿ ನೀಡ್ ದಟ್. ಇದೇ ಸತ್ಯ ನಾನು ಇಲ್ಲೇ ಇರ್ತೀನಿ ಅಲ್ಲಿಗೂ ವೇದ ಸುಮ್ಮನೆ ಇರ್ತದೆ ಇರಪ್ಪ ಇರು ನೀನು. ಕಾಲ ಬಂದಾಗ ನಮ್ಮ ಮಾತು ಕೇಳೋಂಗಿಲ್ಲ ನೀನು ಎಲ್ಲ ಆಚೆಗೆಸುದು ಮೇಲೆ ಅಲ್ಲಿ ತನಕ ಕಾಲು ಬರಲಿ ಅಂತೇಳಿ ನಾವು ನಿನ್ನ ಕೈ ಬಿಟ್ಬಿಡ್ತೀವಿ. ಇಷ್ಟೊಂದು ನಮ್ಮ ವೈದಿಕ ಸಂಸ್ಕಾರಗಳು ಸ್ವಾತಂತ್ರ್ಯತನ ಕೊಟ್ಟಿರಲಿಕ್ಕೆ ಯಾರು ಹಾಡಬೇಕು, ಯಾರು ಹಾಡಬಾರದು, ಯಾರ ಹೆಸರು ಹೇಳಬೇಕು ನಿರ್ಧಾರ ಮಾಡೋರು. ಓಂಕಾರದ ಪೇಟೆಂಟ್ ಯಾರು? ಓಂಕಾರದ ಪೇಟೆಂಟ್ ಯಾರು? ನನ್ನ ಗುರು, ನನ್ನ ಆರಾಧ್ಯ ಗುರು, ಗುರುವೇ ನನ್ನ ದೈವ, ಭಾವನಾತ್ಮಕವಾದ ಈ ಚಿಂತನೆ ಬೇರೆ. ಇಮೋಷನಲ್, ಐ ಸೀ ಇಟ್ ಅಸ್ ಇಮೋಷನಲ್. ಇಫ್ ಯು ಲುಕ್ ಇನ್ ಟು ಆಬ್ಜೆಕ್ಟಿವ್ಲಿ ಯು ಫೈಂಡ್ ಇಟ್ಸ್ ಇಮೋಷನಲ್. ಬಟ್ ಬೀಯಿಂಗ್ ಎ ಸೀನಿಯರ್ ಸಾಧು ಆಫ್ ಸ್ವಾಮೀಜಿ, ಯು ಆರ್ ನಾಟ್ ಟು ಸೀ ಇಟ್ ಇಮೋಷನಲ್ಲಿ. ಹೊರಗೆ ಏನು ಶಬ್ದ ಬರ್ತದ ನಾವು ಮೆಡಿಟೇಷನ್ ಕ್ಲಾಸ್ನಲ್ಲಿ ನೋಡಿದಂತೆ, ಹೂ ಇಸ್ ದ ಪೇಟೆಂಟ್ ಆಫ್ ಅಂತಃಕರಣ? ಅಂತಃಕರಣದಲ್ಲಿ ಶಬ್ದದ ಬೀಜ ಸಂಸ್ಕಾರ ಸಹಿತವಾಗಿ ಹುಟ್ಟುತ್ತದೆ. ಅದೇ ಸಿನಿಮಾ ಹಾಡಿದ ಸಂಸ್ಕಾರ ಇರ್ಬೋದು, ಭಕ್ತಿಗೀತೆ ಸಂಸ್ಕಾರ ಇರ್ಬೋದು, ಭಜನ್ ಸಂಸ್ಕಾರ ಇರ್ಬೋದು, ಸಾತ್ವಿಕ ಸಂಸ್ಕಾರ ಇರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ವಾಟ್ ಎವರ್ ದಿ ಗುಣ ದಟ್ ಸೆಕೆಂಡ್ ದಟ್ ಪ್ಲೇಸ್ ದಟ್ ಹ್ಯಾಸ್. ಅದರ ಸಹಿತವಾಗಿ ಶಬ್ದ ಉಚ್ಚಾರವಾಗ್ತದೆ. ಶಬ್ದ ಉಚ್ಚಾರ ಆಗಿ ಅದು ಸಂಸ್ಕಾರ ಇಲ್ಲದ ಠುಸ್ ಅನ್ ಶಬ್ದ ಸಂಸ್ಕಾರ ಇತ್ತು ಅಂದ್ರೆ ಓ ಅಷ್ಟೇ. ಹಾರ್ಮೋನಿಯಂದಲ್ಲಿ ಗಾಳಿ ಹಾಕ್ತಾರೆ ಕೆಲವು ಸಲ, ರೀಡ್ ಏನಾಗಿರ್ತವೆ ಕೆಲವು ಸಲ, ರೀಡ್ ಏನಿರ್ತವೆ ಸತ್ತು ಹೋಗಿರ್ತವೆ. ಗಾಳಿ ಹಾಕಿ ಹಾಕ್ತಾರೆ, ಅದು ರೀಡ್ ಏನು ಕೆಲಸ ಮಾಡಿಲ್ಲ. ರೀಡ್ಸ್ ಅಂತಿರ್ತಾವಲ್ಲ ಅವೇನು ಕೆಲಸ ಮಾಡಿಲ್ಲ. ಏಕೆ? ಅಕ್ಕಿ ಕಾಳು, ಅಕ್ಷತನ, ಹೊಲಸು ಎಲ್ಲ ಕೂರ್ಬಿಡ್ತಾರೆ. ಇವ ಹಂಗೆ ಹಾಕಿ ಹಾಕ್ತಾನ, ಹಂಗೆ ಹಾಕ್ತಾನ, ಹಾಗೆ ಹಾಕ್ತಾನ. ಶಬ್ದ ಉತ್ಪತ್ತಿ ಆಯ್ತೇನು ಹಂಗೆ. ಸಂಸ್ಕಾರ ಇಲ್ಲ ಅಂದ್ರೆ, ಸಂಸ್ಕಾರ ಇಲ್ಲ ಅಂದ್ರೆ ಸುಮ್ಮನೆ ಗಾಳಿ ಬರ್ತದ ಅಷ್ಟೇ. ಆ ಸಂಸ್ಕಾರ ಇತ್ತು ಅಂದ್ರೆ ಎರಡು ಸೇರ್ತಾವ, ಎರಡು ಸೇರಿ ನಾಮ ಉಚ್ಚಾರ ಆಗ್ತದೆ. ಈಗ ನಾಮದ ಪೇಟೆಂಟ್ ಯಾರು? ದಿಸ್ ವಾಸ್ ದಿ ವೈಡ್ ಬುದ್ಧಿ ಪೂಜ್ಯ ಸ್ವಾಮೀಜಿ ಹ್ಯಾಡ್. ಬೀಯಿಂಗ್ ಎ ಡಿಸೈಪಲ್ ಆಫ್ ಸ್ವಾಮೀಜಿ, ಐ ನೀಡ್ ಟು ನೋ ದಿ ಕಂಟೆನ್ಷನ್, ದಿ ಕ್ವಾಲಿಟಿ, ದಿ ಕ್ಯಾರೆಕ್ಟರ್ ಆಫ್ ಲೆಂಥ್ ಅಂಡ್ ಬ್ರೆತ್ ಆಫ್ ಪೂಜ್ಯ ಸ್ವಾಮೀಜಿಸ್ ಥಿಂಕಿಂಗ್. ಇಫ್ ಐ ಡೋಂಟ್ ನೋ ದಟ್, ದೆನ್ ಕೀಪ್ ಫೈಟಿಂಗ್. ಯು ಆರ್ ರೈಟ್, ಐ ಆಮ್ ರಾಂಗ್, ಐ ಆಮ್ ರೈಟ್, ಯು ಆರ್ ರಾಂಗ್, ಕೀಪ್ ಫೈಟಿಂಗ್. And prove that you are not a disciple of Swamiji. Atmana atmanam samvishati praveshasuttane. Tanu tannanne praveshasukolluttane. Yaha evam veda. Yaru ee prakaravagi pranavavanna vasya vastuvannagiyu apara. ಪರವಸ್ತುವನ್ನಾಗಿಯೂ ಪರ ಗುರುತಿಸುವ ಸಾಧ್ಯತೆ ಇದೆ. ಯಾರು ಈ ಪ್ರಕಾರವಾಗಿ ಗುರುತಿಸ್ತಾರೆ? ಅಪರ ಎಂದು ಗುರುತಿಸಿದ್ದಾದರೆ ಅಪರಬ್ರಹ್ಮ, ಅಪರಬ್ರಹ್ಮ. ನೀವು ಮತ್ತೆ ಪರಬ್ರಹ್ಮ ಅಂತ ಕೇಳಿಸ್ತಾರೆ, ಯಾಕೆ ಸಂಸ್ಕಾರ ಆಗಿದ್ ನೋಡಿ. ಅಪರಬ್ರಹ್ಮ ಅಂತ ಯಾರು ಉಪಾಸನ ಮಾಡ್ತಾನೆ, ಕ್ರಮವಾಗಿ ಮುಕ್ತಿಯನ್ನು ಹೊಂದುತ್ತಾನೆ. ಪರಬ್ರಹ್ಮ ಸದ್ಯ ಮುಕ್ತಿಯನ್ನು ಹೊಂದುತ್ತಾನೆ. ಇಲ್ಲಿಗೆ 12ನೇ ಶ್ಲೋಕ, ಮಾಂಡುಕ್ಯದ 12ನೇ ಮಂತ್ರ ಮುಗಿತು. ಕಾರಿಕಾದ ಮೊದಲನೆಯ ಶ್ಲೋಕ ಪ್ರಾರಂಭವಾಗುತ್ತದೆ. ಭಾಷೆ ಆಗಿಲ್ಲ ಯಾವ ಅಮಾತ್ರ ಓಂಕಾರ ಚತುರ್ಥ ಪುರಿಯಃ ಪುರಿಯಃ ಆತ್ಮೈವ ಕೇವಲಃ ಆತ್ಮೈವ ಕೇವಲಃ ಅಭಿಧಾನ ಅಭಿಧೇಯ ರೂಪಯೋ ಅಭಿಧಾನ ಅಭಿಧೇಯ ರೂಪಯೋ ವಾಗ್ಮನಸಯೋ ವಾಗ್ಮನಸಯೋ ಕ್ಷೀಣತ್ವಾದ ಅವ್ಯವಹಾರ್ಯಃ ಅವ್ಯವಹಾರ್ಯಃ ಮಾತ್ರಃ ಯಸ್ಯ ಮಾತ್ರಃ ನ ಸಂತಿ ಯಾವ ಮಾತ್ರ ಇಲ್ಲದೆ ಇದ್ದಂತಹ ಅಕಾರ ಉಕಾರ ಮಕಾರ ಇವ ಆವ ಮಾತ್ರಗಳು ಇಲ್ಲದೆ ಇದ್ದಂತಹ ಯಾವ ಸ್ಥಿತಿ ಇದೆಯೋ ಅಂತ ಅಮಾತ್ರ ಸ್ಥಿತಿ ಅಂತ ಕರೀತಾರೆ. ಅದು ಓಂಕಾರ ಚತುರ್ಥ ತುರಿಯ, ಅದು ಓಂಕಾರ ಪ್ರಣವ ಉಚ್ಚಾರದ ಶಬ್ದದ ನಾಲ್ಕನೆಯ ತುರಿಯ ತುರಿಯ ಎಂದು ಹೆಸರಿಸಲ್ಪಟ್ಟಿದೆ. ಆತ್ಮ ಏವ ಕೇವಲ, ಏನ್ರಿ ತುರಿಯ ತುರಿತಿರಲ್ಲ, ತುರಿಯಲ್ಪಟ್ಟದ್ದು ಯಾವುದೋ ತುರಿಯ. ನಾವು ಸಂಸ್ಕೃತಕ್ಕೆ ಬಂದಿರಿ, ಆತ್ಮೇವ ತುರಿಯ. ಇನ್ನೇನು ಅಧಿಕಾರಿ ಎಂಫಸೈಸ್ ಮಾಡ್ತಾರೆ ಏನಂತ, ಆತ್ಮ ಏವ ತುರಿಯ ಅಂದ್ರೆ ಇನ್ನೇನು ತಿಳ್ಕೋಬೇಡ, ಆತ್ಮನೇ ಆತ್ಮ. ಅಭಿಧಾನ ಅಭಿಧೇಯ ರೂಪಯೋಹೋ ಮತ್ತು ವಾಂಗ್ ಮನಸ್ಸಯೋಹೋ ಕ್ಷೀಣತ್ವ, ಅಭಿಧಾನ ಅಭಿಧೇಯವನ್ನ ಕಳಕೊಂಡದ್ದು ಗೊತ್ತಾಗಲ್ಲ. ಯಾವುದಕ್ಕೆ ಹೆಸರು ಕೊಡ್ತೇವೋ ಅದು ಅಭಿಧಾನ, ಏನ್ ಹೆಸರು ಕೊಡ್ತೀವಿ ಅದು ಅಭಿಧೇಯ. ಅಭಿಧಾನ ಅಭಿಧೇಯ ಶೂನ್ಯ ಕ್ಷೀಣ ಕ್ಷೀಣತ್ವಾತ ಅವ್ಯವಹಾರ್ಯ. ಇದಕ್ಕೆ ನೋಡಿ, ಇಲ್ಲಿ ನೋಡಿ, ಇದಕ್ಕೆ ಏನು ಹೆಸರಿಲ್ಲ ಅಂತಂದ್ರೆ ಇದು ಏನು ವ್ಯವಹಾರ, ವ್ಯವಹಾರ ಇಲ್ಲ ಅಂತಂದ್ರೆ ವ್ಯವಹಾರ ಶೂನ್ಯ. ಆತ್ಮ ವ್ಯವಹಾರ ಶೂನ್ಯ. ನಮ್ಮ ಧಾರವಾಡ ಭಾಷೆಯಲ್ಲಿ ಬ್ರಾಹ್ಮಿನ್ಸ್ ಮನೆಯಲ್ಲಿ ಇದು ಬೈಗಳ ಅವ್ಯವಹಾರಿ ಪಟ. ಒಂದು ಸಾವಿರ ಸಲಾರ ಬೆಳೆಸ್ಕೊಂಡಿರ್ಬೋದು, ಅದು 10 ರೂಪಾಯಿ ಕೊಟ್ಟಿರ್ತಾರೆ, ಏನೋ ಕೊಂಡ್ಕೊಂಬ ಅಂತ ಹೇಳ್ತಾರೆ, ನಾನು ಕೊಂಡ್ಕೊಂಡು ಬರ್ತೀನಿ, ಅವಾಗ ಕರೆಕ್ಟಾಗಿ ಚೇಂಜಸ್ ಕೊಡ್ಬೇಕೇ ಇಲ್ಲ. ಸೊ 1 ರೂಪಾಯಿ ಕಮ್ಮಿ ಇರುತ್ತದೆ, 1 ಯಂತ್ರಣೆ ಕಡಿಮೆ ಇರುತ್ತದೆ, ನಾನು ಕೊಡ್ತೀನಿ. ನಿಮ್ಗೆ ಗೊತ್ತಾಗದ್ರು ಏನಿಸ್ಲಿಕ್ಕೆ ಇಲ್ಲ, ಅವ ಕರೆಕ್ಟಾಗಿ ಕೊಟ್ಟಾನ ತಿಳ್ಕೊಂಡು ನೀವು ಹೆಂಗಿದೆ ಅಂತ ತಂದು ಕೊಟ್ಟ. ಆ ವ್ಯವಹಾರಿ ಒಂದು ವ್ಯವಹಾರ ಕರ್ಕೊಂಡಿರೋದು ಏನಿದೆ, ನಮ್ಮ ಮುದಿಕ್ ಬೈತಿದ್ದರು, ತಾಯಿ ಬೈತಿದ್ರು. ಆ ಶಬ್ದ ಅವ್ಯವಹಾರ. ಆವಾಗ ಗೊತ್ತಿದ್ರೆ ಇಷ್ಟು ಖುಷಿ ಪಡ್ತಿದ್ದೆ, ದಿವಸ ಇಂಥ ವ್ಯವಹಾರ ಆಗಲ್ಲ. ಆವಾಗ ಗೊತ್ತಿರಲ್ಲ ಈ ಶಬ್ದ ಅವ್ಯವಹಾರ್ಯ. ಪ್ರಪಂಚ ಉಪಶಮ ಪ್ರಪಂಚ ಉಪಶಮ ಶಿವ ಅದ್ವೈತ ಅದ್ವೈತ ಸಂವೃತ್ತ ಸಂವೃತ್ತ ಯಥೋಕ್ತ ವಿಜ್ಞಾನವತ ಯಥೋಕ್ತ ವಿಜ್ಞಾನವತ ಪ್ರಯುಕ್ತ ಪ್ರಯುಕ್ತ ಓಂಕಾರ ಓಂಕಾರ ತ್ರಿಮಾತ್ರ ತ್ರಿಮಾತ್ರ ತ್ರಿಪಾದ ತ್ರಿಪಾದ ಆತ್ಮೈವ ಆತ್ಮೈವ. ಏನೋ ಸ್ಥಿತಿ, ಪ್ರಪಂಚ ಉಪಶಮ ಶಿವ ಮಂಗಳಕರವಾದದ್ದು, ಅದ್ವೈತ ಎರಡಿಲ್ಲದೆ ಇರುವಂತಹ ಒಂದು, ಅದ್ವೈತ ಸಂವೃತ್ತ ಅದು. ಈ ಶಬ್ದಗಳೆಲ್ಲವೂ ಆ ತತ್ವದಲ್ಲಿ ವ್ಯಾಪಕವಾಗಿವೆ, ವ್ಯಾಪಿತವಾಗಿ ಈ ಶಬ್ದಗಳು ಸಂವೃತ್ತ ತುಂಬಿಕೊಂಡಿವೆ. ಎದುರಲ್ಲಿ ತುಂಬಿಕೊಂಡಿವೆ, ಅದೇನು ಸ್ಥಿತಿ ಇದೆ? ನಾಲ್ಕನೇ ಚತುರ್ಥ ಚತುಷ್ಪ ಓಂಕಾರ ಚತುರ್ಥ ತುರಿಯ ಅಂತಿದೆಯೋ ಆ ತುರಿಯದಲ್ಲಿ ಪ್ರಪಂಚ ಉಪಶಮ, ಸಮಸ್ತ ಪ್ರಪಂಚವು ಶಾಂತವಾಗಿರುತ್ತದೆ, ಶಿವ ಮಂಗಳಕರವಾಗಿರುತ್ತದೆ, ಅದ್ವೈತ ಎರಡಿಲ್ಲದೇ ಇರುವ ತತ್ವವಾಗಿರುತ್ತದೆ, ಸಂವೃತ್ತ ಈ ಪ್ರಕಾರವಾಗಿ ಯಥೋಕ್ತ ವಿಜ್ಞಾನವತ ಪ್ರಯುಕ್ತ ಓಂಕಾರ ತ್ರಿಮಾತ್ರ ತ್ರಿಪಾದ ಆತ್ಮೈವ. ಈ ತ್ರಿಮಾತ್ರ ಅಥವಾ ಯಾವುದು ಮೂರು ಪಾದಗಳು ಅಂತ, ವಿಶ್ವ ತೈಜಸ ಪ್ರಾಜ್ಞ ಎನ್ನುವ ಮೂರು ಪಾದಗಳು ಆ ಅದ್ವೈತ ಆತ್ಮನನ್ನ, ಆ ಮಂಗಳಕರವಾದಂತ ಯಥೋಕ್ತ ವಿಜ್ಞಾನ, ಆ ಮಂಗಳಕರವಾದಂತ ಆತ್ಮನನ್ನ ಯಥೋಕ್ತ ವಿಜ್ಞಾನವಾದ ಈ ಪ್ರಕಾರವಾಗಿ ತಿಳಿದುಕೊಳ್ಳಲಿಕ್ಕೆ ಒಂದು ಮೆಟ್ಟಲು ಇದ್ದಂತೆ, ಈ ಪ್ರಕಾರ ಗುರುತಿಸಲಿಕ್ಕೆ ಒಂದು ಏಣಿ ಇದ್ದಂತೆ. ಓಂಕಾರ ತ್ರಿಮಾತ್ರ ತ್ರಿಪಾದ ಆತ್ಮ ಇವ. ಆದ್ದರಿಂದ ಓಂಕಾರವನ್ನೇ ಆತ್ಮ ಎಂದೂ ಕೂಡ ನಾವು ಸಂಬೋಧಿಸಬಹುದು. ಮಣ್ಣಿನಿಂದಲೇ ಘಟವಾದ ಮೇಲೆ ಘಟವು ಮಣ್ಣೇ ಎಂದು ಕೂಡ ಸಂಬೋಧಿಸಬಹುದು. ಚಿನ್ನದಿಂದಲೇ ಆಭರಣ, ಎಲ್ಲೆಲ್ಲಿ ಆಭರಣ ಇದ್ದರೆ ಚಿನ್ನವೇ ಇರ್ತದೆ. ಪ್ರಣವದಿಂದ ಆತ್ಮ ಅಂದ್ರೆ ಪ್ರಣವದಿಂದ ಆತ್ಮ, ಆತ್ಮನಲ್ಲಿ ಪ್ರಣವವೇ ಇರ್ತದೆ. ಪ್ರಣವ ಅಂದ್ರೆ ತ್ರಿಮಾತ್ರ ತ್ರಿಪಾದ. ಈಗ ಯಾರು ಯಾರನ್ನ ಪ್ರವೇಶ ಮಾಡಿದ್ರು ನೋಡೋಣ. ಏಕೆಂದ್ರೆ ಮಾತ್ರ ಆತ್ಮ, ಆತ್ಮ ಮಾತ್ರ, ಪ್ರಣವ ಆತ್ಮ, ಆತ್ಮ ಪ್ರಣವ. ಮತ್ತೆ ರಿಪೀಟ್ ಮಾಡ್ರಿ. ಪ್ರಣವ ನಾನು, ನಾನು ಪ್ರಣವ. ಆತ್ಮ ಅಂದ್ರೆ ಆತ್ಮ ಅಂದ್ರೇನು? ಆತ್ಮ ಪ್ರತ್ಯಯ ನಾನು. ಪ್ರಣವ ನಾನು, ನಾನು ಪ್ರಣವ. ಯಾರು ಪ್ರವೇಶ ಯಾರು ಮಾಡ್ಬೇಕೀಗ? ಏನು ಪ್ರವೇಶ ಮಾಡ್ಬೇಕು? ಅಷ್ಟೇ. ಹಚ್ಚಂದೆ ಸಂವಿಶತಿ ಸಂವಿಶತಿ ಆತ್ಮನ ಆತ್ಮನ ಸ್ವೇನೈವ ಸ್ವೇನೈವ ಸ್ವಂ ಪಾರಮಾರ್ಥಿಕಂ ಪಾರಮಾರ್ಥಿಕಂ ಆತ್ಮಾನಂ ಆತ್ಮಾನಂ ಯಃ ಏವಂ ವೇದ ಯಃ ಏವಂ ವೇದ. ಈ ಪ್ರಣವ ಜ್ಞಾನವನ್ನ, ಈ ಮಾತ್ರ ಜ್ಞಾನವನ್ನ, ಈ ಪಾದ ಜ್ಞಾನವನ್ನ ಯಾರು ಚೆನ್ನಾಗಿ ತಿಳಿದುತ್ತಾರೋ, ಯಃ ಏವಂ ವೇದ, ಏನಂತ ತಿಳಿದಿರುತ್ತಾರೆ? ಆತ್ಮಾನಂ ವೇದ ಪಾರಮಾರ್ಥಿಕ ಪಾರಮಾರ್ಥಿಕಂ ಆತ್ಮಾನಂ ಸ್ವಂ ವೇದ. ಪಾರಮಾರ್ಥಿಕ ಆತ್ಮನು ತಾನೇ ಇದ್ದೇನೆ. ಸ್ವಂ ಆ ಪಾರಮಾರ್ಥಿಕ ಆತ್ಮನು ನಾನೇ. ಇತಿ ವೇದ. ಅವಾಗ ಏನಾಗ್ತಾನವನು? ಆತ್ಮನಾ ಸ್ವೇನೈವ ಸಂವಿಶತಿ, ತನ್ನಿಂದ ತಾನೇ ತನ್ನನ್ನೇ ಪ್ರವೇಶಿಸಿಕೊಳ್ಳುತ್ತಾನೆ. ಆತ್ಮನಾ ಸ್ವೇನೈವ ಸ್ವಂ ಪಾರಮಾರ್ಥಿ ಆತ್ಮಾನಂ ಯಹ ವೇದ ಸಹ ಸಂವಿಶತಿ, ಅವನು ಪ್ರವೇಶಿಸುತ್ತಾನೆ. ಭಾಷ್ಯ ಪರಮಾರ್ಥದರ್ಶಿ ಬ್ರಹ್ಮವಿದ ಪರಮಾರ್ಥದರ್ಶಿ ಬ್ರಹ್ಮವಿದ ತೃತೀಯಂ ತೃತೀಯಂ ಬೀಜಭಾವಂ ಬೀಜಭಾವಂ ಸದ್ವಾ ಆತ್ಮಾನಂ ಪ್ರವಿಷ್ಟ ಆತ್ಮಾನಂ ಪ್ರವಿಷ್ಟ ಇತಿ ನ ಪುನಃ ಜಾಯತೆ ಇತಿ ನ ಪುನಃ ಜಾಯತೆ ಪರಮಾರ್ಥದರ್ಶಿ ಬ್ರಹ್ಮವಿದ. ಯಾವನು ಬ್ರಹ್ಮಜ್ಞಾನವನ್ನ ಪಾರಮಾರ್ಥಿಕವಾಗಿ ಗುರುತಿಸಿದ್ದಾನೋ, ಬ್ರಹ್ಮಜ್ಞಾನವನ್ನು ಹೊಂದಿದ್ದಾನೋ ಅವನು ತೃತೀಯಂ ಬೀಜಭಾವಂ ದತ್ವಾ. ತೃತೀಯಂ ಬೀಜಭಾವಂ, ಏನದು ತೃತೀಯಂ ಬೀಜ? ಅಮ. ತೃತೀಯಂ ಬೀಜ ಅಮಾತ್ರ, ಅದು ಚತುರ್ಥ. ತೃತೀಯಂ ಅದು ಪ್ರಾಜ್ಞ ಭಾವಂ ದತ್ವಾ ಹೋಯ್ತದು. ತೃತೀಯ ಬೀಜ ಭಾವಂ ದತ್ವಾ ಆತ್ಮಾನಂ ಪ್ರವಿಷ್ಟ, ಆತ್ಮನೇ ತಾನಾಗಿ ಉಳಿದಿರುತ್ತಾನೆ. ಇತಿ ನ ಪುನಃ ಜಾಯತೆ, ಈ ಪ್ರಕಾರವಾಗಿ ಮತ್ತೆ ಅವನು ಹುಟ್ಟುವುದಿಲ್ಲ. ಹುಟ್ಟುವುದು ಅಂದ್ರೆ ಏನು? ಮತ್ತೆ ಮಾತ್ರ ಪ್ರಥಮ ಮಾತ್ರ ಬರೋದಿಲ್ಲ, ಮತ್ತೆ ದ್ವಿತೀಯ ಮಾತ್ರ ಬರೋದಿಲ್ಲ, ಮತ್ತೆ ತೃತೀಯ ಮಾತ್ರ ಬರೋದಿಲ್ಲ. ಅಂದ್ರೆ ಪುನಃ ಮತ್ತೆ ವಿಕಾರಗಳಿಗೆ ಒಳಪಡುವುದಿಲ್ಲ. ಪುನಃ ನ ಜಾಯತೆ, ಯಾಕಪ್ಪ ಅಂತ ಕೇಳಿದ್ರೆ ಅವನಿಗೆ ತುರ್ಯನಲ್ಲಿ ಇದ್ದಾನೆ. ಇದ್ರೇನಾಯ್ತು ಸರ್? ತುರಿಯಃ ಭಾಷ್ಯ ತುರಿಯಃ ಅಬೀಜತ್ವಾದ ಅಬೀಜತ್ವಾದ ಆ ತುರಿಯ ಏನಿದೆಯಲ್ಲ ತುರಿಯ ಸ್ಥಾನ ತುರಿಯ ಸ್ಥಿತಿ ಅದು ಬೀಜರಹಿತ ಸ್ಥಿತಿ ಅದಕ್ಕೆ ಹೇಳಿದೆ ಹೂ ಇಸ್ ದಿ ಪೇಟೆಂಟ್ ಆಫ್ ಆತ್ಮ ಬೀಜರಹಿತ ಒಂದು ಅರ್ಥದಲ್ಲಿ ಓಂಕಾರವು ಹಿಂದೂಗಳ ಪೇಟೆಂಟ್ ಆದೀತು ಆದೀತು ಒಂದು ಅರ್ಥದಲ್ಲಿ ಆದ್ರೆ ಆತ್ಮ ಯಾರ ಪೇಟೆಂಟ್ ಇದು ಪಾಪ ಹಿಂದೆ ಮುಂದೆ ಸಂಸ್ಕಾರ ಇದ್ದಂತ ಅಮೆರಿಕನ್ಸ್ ಆತ್ಮ ಕೂಡ ನಮ್ದ ಪೇಮೆಂಟ್ ಪೇಟೆಂಟ್ ಅನ್ನು ಅಂದ್ರೆ ಹೇಳಿ ಕೊನೆಗಳು ಅರಿಶಿಣ ಎಂದೆಂದೂ ಅಮೆರಿಕದಲ್ಲಿ ಹುಟ್ಟಿಲ್ಲ ಅರಿಶಿಣಕ್ಕೆ ನಾವೇ ಪೇಟೆಂಟು ಅಂತ ತುಳಸಿನೂ ಪೇಟೆಂಟ್ ಮಾಡ್ಲಿಕ್ಕೆ ಹೊಂಟಿದ್ದು ಅದು ತುಳಸಿ ಬೆಳಿಲೇ ಇಲ್ಲ ಆಮೇಲೆ ಸೊ ಅದಕ್ಕೆ ಮಿನಿಮಮ್ ಲೈಟ್ ಬೇಕದಕ್ಕೆ ಮಿನಿಮಮ್ ವೆದರ್ ಬೇಕದಕ್ಕೆ ತುಳಸಿ ತುಳಸಿಗೆ ಮಾತ್ರ ಪರ್ಟಿಕ್ಯುಲರ್ ವೆದರ್ ಬೇಕದಕ್ಕೆ ಅದಕ್ಕೆ ಕ್ರಿಯೇಟ್ ಮಾಡಿದ್ರು ಶೆಲ್ ಮಾಡಿದ್ರು ಈಗ ನಾನು ಕೆಲವು ಮನೆಗಳನ್ನು ಕೂಡ ನೋಡಿದ್ದೇನೆ ಪಾಪ ಬರ್ತಾಳೆ ಆಕೆ ಒಂದಿಷ್ಟು ಎತ್ತರ ಬರ್ತಾಳೆ ಮೇಲೆ ಬರಂಗೇ ಇಲ್ಲ ಬಂದಿತ್ತಂದ್ರೆ ಪೇಟೆಂಟ್ ಮಾಡ್ಬಿಟ್ಟಿದ್ರು ಒಂದು ಸಾವಿರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ತುಳಸಿಯನ್ನು ಬೆಳೀತಾ ಇದ್ರು ಕ್ರಿಯೇಟ್ ಮಾಡಿ ಅಡ್ಕೊಂಡು ಮಾಡಿಲ್ಲ ಮಾಡ್ಲಿಕ್ಕಾಗಲಿಲ್ಲ ಗಾಯತ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಿ ನೋಡಿರ್ಬೇಕಾದ್ರೆ ವಿಶ್ವಾಮಿತ್ರ ಇದ್ದಲ್ಲಿ ಓಡಬರ್ತೀನಿ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಅಬೀಜತ್ವ ತುರಿಯ ಸ್ಥಾನ ಏನಿದೆ ಅದು ಬೀಜರಹಿತವಾದ ಸ್ಥಾನ ಈಗ ಬಹಳ ಚಂದವಾಗಿ ಅನ್ನಿಸ್ಕೊಡ್ತಾರೆ ನಹಿ ರಜ್ಜು ಸರ್ಪಯೋಹೋ ವಿವೇಕೇ ತ್ವಾಂ ಪ್ರವಿಷ್ಟಃ ಸರ್ಪಃ ಬುದ್ಧಿ ಸಂಸ್ಕಾರಾತ್ ಪುನಃ ಪೂರ್ವವತ್ ತದ್ವಿವೇಕೀನಾಂ ರಜ್ಜು ಸರ್ಪದ ಉದಾಹರಣೆಯಲ್ಲಿ ವಿವೇಕದಿಂದ ರಜ್ವಾನ್ ಪ್ರವಿಷ್ಟ ವಿವೇಕದಿಂದ ರಜ್ಜುವನ್ನು ಅಪ್ರಿಷಿಯೇಟ್ ಇದು ಪ್ರವೇಶ ಅಂದ್ರೆ ವಿವೇಕದಿಂದ ಇದು ರಜ್ಜು ಅಂತ ನಮಗೆ ಯಾವಾಗ ಸ್ಪಷ್ಟವಾಗ್ತದೆ ಹಗ್ಗ ಅಂತ ಅವಾಗ ಸರ್ಪ ಬುದ್ಧಿ ಏನಾಗ್ತದೆ ನಿವೃತ್ತ ಆಗ್ತದೆ ಸರ್ಪ ಬುದ್ಧಿ ಸರ್ಪ ಬುದ್ಧಿ ಸಂಸ್ಕಾರ ಪುನಃ ಪೂರ್ವತ ತದ್ವಿವೇಕಿನ ಉತ್ಥಾಸ್ಯತಿ ಕಿತ್ತಿ ಹೆಸರಾಗಿ ಬಿಡುತ್ತೆ ಯಾವ ಬುದ್ಧಿ ಸರ್ಪ ಬುದ್ಧಿ ಅಂತ ಆಗ್ಬಿಡ್ತು ಮತ್ತೆ ಸರ್ಪ ಬುದ್ಧಿ ಪ್ರವೇಶ ಆಗುವುದಿಲ್ಲ ನಿಜವಾಗಿಯೂ ನೀನು ರಜ್ಜು ಬುದ್ಧಿಯಲ್ಲಿ ಇದ್ದದ್ದಾದರೆ ಸರ್ಪ ಬುದ್ಧಿ ಪ್ರವೇಶ ಆಗುವುದಿಲ್ಲ ಮಂದ ಮಧ್ಯಮ ಅಧೀಯಾಂತೂನ್ನ ಸಾಧಕ ಭಾವಾನ ಸಾಧಕ ಭಾವಾನ ಸನ್ಮಾರ್ಗಗಾಮಿನ ಸನ್ಯಾಸಿನ ಮಾತ್ರಾಣ ಮಾತಾನ ಚ ಸಾಮಾನ್ಯ ವಿಧಾನ ಸಾಮಾನ್ಯ ವಿಧಾನ ತಾವತ್ ಉಪಾಸ್ಯಮಾನ ಉಪಾಸ್ಯಮಾನ ಓಂಕಾರ ಓಂಕಾರ ಬ್ರಹ್ಮ ಪ್ರತಿಪತ್ತಯೇ ಬ್ರಹ್ಮ ಪ್ರತಿಪತ್ತಯೇ ಆಲಂಬನಿ ಭವತಿ ಆಲಂಬನಿ ಭವತಿ ತಥಾ ಚ ವಕ್ಷ್ಯತಿ ತಥಾ ಚ ವಕ್ಷ್ಯತಿ ಆಶ್ರಮಾಸ್ ತ್ರಿವಿಧಾಃ ಆಶ್ರಮಾಸ್ ತ್ರಿವಿಧಾಃ ಇತ್ಯಾದಿ ಇತ್ಯಾದಿ ಮಂದ ಮಧ್ಯಮ ಅಧೀಯತಾ ಮಂದ ಮಧ್ಯಮ ಅಧಿಕಾರಿಗಳು ಅಂತ ಏನಿರ್ತಾರೆ ಪ್ರತಿಪನ್ನ ಸಾಧಕ ಭಾವನ ನಾವಿನ್ನು ಸಾಧಿಸ್ತಾ ಇದ್ದೀವಿ ಸಾಧನ ಮಾಡ್ತಾ ಇದ್ದೀವಿ ನಾವು ಸಾಧಕರು ಅಂತ ಯಾರು ಐಡೆಂಟಿಫೈ ಆಗಿರ್ತಾರೆ ಸನ್ಮಾರ್ಗಗಾಮಿ ನಾಮ್, ಅವರು ಸನ್ಮಾರ್ಗದಲ್ಲಿ ಅಂದ್ರೆ ಸಾಧನೆಯಲ್ಲಿ ಮುಂದುವರೆದಿರುತ್ತಾರೆ. ಏನು ಕರೆಯೋಣ, ಸನ್ಯಾಸಿನ, ಅವರು ಎಲ್ಲವನ್ನು ಪರಿತ್ಯಾಗ ಮಾಡಿ ಬಂದಿರ್ತಾರೆ. ಅವರು ಮಾತ್ರಾಣಾಂ ಪಾದಾನಾಂ ಚ ಕ್ಲಪ್ತ ಸಾಮಾನ್ಯ ವಿಧಾಂ ಯಥಾವತ್ ಉಪಾಸ್ಯಮಾನ ಓಂಕಾರ ಬ್ರಹ್ಮ ಪ್ರತಿಪತ್ತೆಗೆ ಆಲಂಬನಿ ಭವತಿ. ಅರ್ಥ ಆಯ್ತೇನ್ರಿ? ಯಾರಿಗೆ ಆಲಂಬನಿ ಭವತಿ? ಸಾಧಕರಿಗೆ. ಯಾವ ಸಾಧಕರು ಇವರು? ಸಾಮಾನ್ಯ ಸಾಧಕರಲ್ಲ ಇವರು. ಏಕಮುಖವಾಗಿ ಇದನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಬೇಕು ಅಂತ ಸರ್ವವನ್ನು ಪರಿತ್ಯಾಗ ಮಾಡಿ ಬಂದಂತಹ ಸನ್ಯಾಸಿನ, ಸನ್ಮಾರ್ಗಗಾಮಿನ, ಪ್ರತಿಪನ್ನ ಸಾಧಕ ಭಾವನ, ಸಾಧಕರು ಅನ್ನುವಂತಹ ಒಂದು ಸಾಧನೆಗೆ ತೊಡಗಿ ಇದ್ದಂತಹ ಇವರು ಮಂದ ಮಧ್ಯಮ. ಈಗ ವ್ಯವಹಾರ ಹೇಗಿದೆ ಅಂತಂದ್ರೆ, ಅವ ಈ ಬಟ್ಟೆ ಹಾಕೊಂಡ ಅಂದ್ರೆ ಅವನ್ ಬ್ರಹ್ಮಜ್ಞಾನಿನೇ ಅಂತ. ಹಾಗೆ ಪುಚ್ಛ ಹಾಗೆ ಪುಚ್ಛೆ ಪುಚ್ಛ ಗುರುಕುಲ ವಾಸ ನೀ ಹೈ, ಗುರು ನೀ ಹೈ, ಶಾಸ್ತ್ರ ಪ್ರಮಾಣ ನೀ ಹೈ, ಕುಚ್ ಭೀ ನೀ ಹೈ. ಉದೋ ಉದೋ ಜನನು ಹಂಗ ಇದ್ದಾರೆ, ಜನನು ಹಂಗ ಇದ್ದಾರೆ. ನಾನು ಹೇಳಿ ಚಂದಾಗಿ ಹೇಳೇನೆ ಮತ್ತ ಇನ್ನೂ ವರ್ಷ ಹೇಳಿಕ್ ಬರ್ತೇವೆ. ಇದೇ ಕಲರ್ ಆಗ್ಬೇಕಂತನೂ ಇಲ್ಲ, ಗಡ್ಡ ಗಡ್ಡ ಬಿಟ್ಬಿಟ್ಟಿದ್ರೆ ಆಗ್ಬೇಕು, ಇದೇ ಕಲರ್ ಆಗ್ಬೇಕಂತನೂ ಇಲ್ಲ. ಜನ ದೇ ಗೋ ಬಿಹೈಂಡ್ ಲಾಂಛನ, ಜಟಿಲು ಮುಂಡಿ ಲುಂಚಿತ ಕೇಶ ಕಾಶ ಯಾಂಬರ ಬಹುಕ ವೇಷ ಪಶ್ಯನ್ನಪಿ ಚನ ಪಶ್ಯತಿ ಮೂಢ ಉದರ ನಿಮಿತ್ತ ಪೇಟಿಕೆ ವಾಸ್ತೆ ಬಹುಕೃತ ವೇಷ, ಪೇಟಿಕೆ ವಾಸ್ತೆ ಬಹುಕೃತ ವೇಷ. ಹಂಗಿದೆ ಜನಕ್ಕೆ, ಉದೋ ಮಾಡೋ ಜನಕ್ಕೆ ವಿವೇಕ ಇರುವುದಿಲ್ಲ. ಜಯ ಜಯಕಾರ ತಂದ್ರೆ ಸದ್ಗುರುನಾಥ್ ಮಹಾರಾಜ್ ಕಿ ಜೈ, ಚಂದ್ರಪಾನಂದ ಮಹಾರಾಜ್ ಕಿ ಜೈ, ದಯಾನಂದ ಮಹಾರಾಜ್ ಕಿ ಜೈ, ಜೈ ಜೈ ಜೈ ಜೈ. ಇವ್ರಿಗೆ ಒಟ್ಟ ವಿವೇಕ ಇರ್ದು ನೋಡ್ರಿ ಅಂತ. ಹಂಗೆ ಏನ್ ಜೈ ಜೈ ಮಕ್ಕಳು ಮಾಡ್ತಾರೆ, ಮಂಗಿನ ಮಕ್ಕಳ ಕೂತ್ಕೊಂಡು ಅಧ್ಯಯನ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಜಪ ಮಾಡ್ರಿ, ಜಯ ಜಯಕಾರ ಮಾಡ್ತಾರೆ, ಜಯ ಜಯಕಾರ. ಮುಗಿತ್ತ ಜಯ ಜಯ ಶಂಕರ ಹರ ಹರ ಶಂಕರ, ಜಯ ಜಯ ಜಯ ಶಂಕರ ಹರ ಹರ ಶಂಕರ. ಮೈಕ್ ಹಾಕ್ಬಿಡೋದು ಸೊಕ್ಕೆ ಸ್ವಲ್ಪ ಅಂತ ಅಧಿಕಾರಿಗಳಿಗೆ ಸ್ವಲ್ಪ ಮಾರ್ಗದರ್ಶನ ಆದಿತ್ಯನ ಗೊತ್ತಿಲ್ಲ. ಸ್ವಾಮಿಗಳು ಬಂದ್ರಪ್ಪ ಅದ್ರ ಸ್ವಾಮಿ ಇರುದೇ ಇಲ್ಲ. ಜಯ ಜಯ ಶಂಕರ ಹರ ಹರ ಶಂಕರ, ಒಳ ಸ್ವಾಮಿ ಗೊತ್ತಿರುದೇ ಇಲ್ಲ. ಎರಡು ಸಲ ನೋಡಿದ್ ನಾನು ಸೊನ್ನಳ್ಳಿ ಸ್ವಾಮಿಗಳ ಮೇಲೆ ಹಾಕ್ಯಾರ ಸ್ಪೀಕರ್ ಹಾಕ್ಯಾರ, ಅಲ್ಲ ಲೈಟು ಹಾಕ್ಯಾರ. ಸೊ ಅದೇನಾಗ್ತದೆ ಎಲ್ಲೋ ಲೈಟ್ ಅನ್ನೋದು ಅದು ಅದು ಅದು ಜಯ ಜಯ ಶಂಕರ ಹರ ಹರ ಶಂಕರ ಅದು ಚಂದ ಕೂಗ್ತದ ಚಂದದ ಒಳಗವ್ರು ಇರುದೇ ಇಲ್ಲ, ಅದು ಕೂಗೆ ಕೂಡದಾಗೆ ಒಳಗಿದ್ರೆ ಅದು ಹಾಕ್ತದೆ. ನಾರಾಯಣ ಅವನ ಹೆಸರು ನಾರಾಯಣ ಅಂತಿದ್ದಾನೆ. ಅವನು ಕೇಳಿದೆ, ಏನ್ ನಾರಾಯಣ ಅವ್ರೆ ಒಳ ಗುರುಗಳಿಲ್ಲ ಇಲ್ಲ ಮೇಲೆ ಹಾಕ್ಬಿಟ್ಟಿದ್ರ? ಸ್ವಾಮೀಜಿ ಅದು ಹಾಕಿದ್ರೆ ಜನ ಸರಿತಾರೆ, ನಾವು ಟೈಮ್ ಸರಿಯಾಗಿ ಹೋಗ್ಬೋದು. ಅಲ್ಲಿ ಮತ್ತೆ ಒಳಗೆ ಅವ್ರು ಇದ್ರೆ ತಾನೇ ಸರಿಯಾದ ಟೈಮಿಗೆ ಹೋಗ್ಬೇಕಾಗುತ್ತೆ, ಅವರೇ ಇಲ್ಲ ಸರಿಯಾದ ಟೈಮ್ ಏನ್ ಮಾಡಿದ್ರಲ್ಲಿ? ಜೈ ಜೈಕಾರ ಮಾಡಿದಷ್ಟಕ್ಕೆ ನೀವು ಸಾಧು ಆಗುದಿಲ್ಲ, ನೀವು ಸಾಧು ಅನಿಸಿಕೊಳ್ಳೋದಿಲ್ಲ. ಇಷ್ಟ ಚಂದ ಬರೀತಾರೆ ನೋಡ್ರಿ ಭಗವತ್ಪಾದರು, ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸರಿಯಾಗಿ ಬೆಣ್ಣೆ ತಗೊಂಡು ಹುಡುತಿರ್ತಾರೆ. ಮಂದ ಮಧ್ಯಮ ಅಧಿಯಂತೂ ಬುದ್ಧಿದ್ದವರು ಪ್ರತಿಪನ್ನ ಸಾಧಕ ಭಾವನ ಅವರು ಸಾಧನ ಮಾಡಬೇಕು ಅಂತ ಉತ್ಕಟವಾದ ಇಚ್ಛೆ ಉಳ್ಳವರು ಸನ್ಮಾರ್ಗಗಾಮಿನ ಸನ್ಯಾಸಿನ ಮಾತ್ರಾಣ ಪಾದಾನ ಮಾತೃಗಳೇ ಪಾದಗಳು ಅಂತ ಏನಾಗಿವೆಯೋ ಅವಷ್ಟು ಆ ಮಾತ್ರಗಳು ಅಥವಾ ಆ ಪಾದಗಳು ಪ್ರತ್ ಸಾಮಾನ್ಯ ವಿಧಾನ ಯಥಾವದು ಉಪಾಸ್ಯಮಾನ ಓಂಕಾರ ಸರಿಯಾದ ರೀತಿಯಲ್ಲಿ ಓಂಕಾರದ ಮೂಲಕವಾಗಿ ಬ್ರಹ್ಮವನ್ನು ತಿಳಿದುಕೊಳ್ಳಿಕ್ಕೆ ಬ್ರಹ್ಮ ಪ್ರತಿಪತ್ತಿಗೆ ಬ್ರಹ್ಮಜ್ಞಾನವನ್ನು ನಿಶ್ಚಯಿಸಿಕೊಳ್ಳಿಕ್ಕೆ ಆಲಂಬನಿ ಭವತಿ ಕಿಂ ಭವತಿ ಆಲಂಬನಿ ಚಂದ ಚಂದ ಆಲಂಬನಿ ತಥಾಚ ವಕ್ಷ್ಯತಿ ಆಶ್ರಮಸ್ತ್ರಿವಿಧಾಃ ಆ ಪ್ರಕಾರವಾಗಿ ಆಶ್ರಮಗಳು ಕೂಡ ಮೂರಿವೆ ಅನ್ನುವಂಥದ್ದನ್ನ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಆನಂತರ ಕೊನೆಗೆ ಸನ್ಯಾಸಾಶ್ರಮ ಅನ್ನುವಂಥದ್ದು ಏನಿದೆಯೋ ಇದು ಕೂಡ ಪ್ರಸಿದ್ಧವಾಗಿದೆ. ಕಾರ್ಯಕ ಬರ್ತೀವಿ. ಓಂಕಾರಂ ಪಾದಶೋ ವಿದ್ಯಾ ಪಾದ ಮಾತ್ರ ನ ಸಂಶಯ ಓಂಕಾರಂ ಪಾದಶೋ ಜ್ಞಾತ್ವಾ ಚಿಂತೆಯೇ ಓಂಕಾರಂ ಪಾದಶೋ ವಿದ್ಯಾ ಓಂಕಾರಂ ಪಾದಶೋ ವಿದ್ಯಾ ಪಾದ ಮಾತ್ರ ನ ಸಂಶಯ ಪಾದ ಮಾತ್ರ ನ ಸಂಶಯ ಓಂಕಾರಂ ಪಾದಶೋ ಜ್ಞಾತ್ವಾ ಓಂಕಾರಂ ಪಾದಶೋ ಜ್ಞಾತ್ವಾ ಕಿಂಚಿದಪಿ ಚಿಂತೆಯೇ ಕಿಂಚಿದಪಿ ಚಿಂತೆಯೇ ಓಂಕಾರವನ್ನ ಪಾದಗಳು ಎಂದು ಅರಿತುಕೊಳ್ಳಬೇಕು. ಐ ರಿಪೀಟ್, ಓಂಕಾರಂ ಪಾದಶಃ ವಿದ್ಯಾದ ಓಂಕಾರವನ್ನ ಪಾದಗಳು ಎಂದು ಅರಿತುಕೊಳ್ಳಬೇಕು. ಯಾಕೆ? ಓಂಕಾರದಲ್ಲಿ ಮೂರು ಮಾತ್ರಗಳಿವೆ. ಆ ಮಾತ್ರಗಳು ಯಾವುವು? ಅಕಾರ, ಉಕಾರ, ಮಕಾರ. ಈ ಅಕಾರ, ಉಕಾರ, ಮಕಾರಗಳನ್ನ ಓಂಕಾರವನ್ನ ಅಂದ್ರೆ ಅಷ್ಟೇನು, ಅಕಾರ, ಉಕಾರ, ಮಕಾರವನ್ನ ಅಕಾರ, ಉಕಾರ, ಮಕಾರಗಳನ್ನ ಅಂದ್ರೆ ಏನು? ಮೂರು ಮಾತ್ರಗಳನ್ನ. ಈ ಮೂರು ಮಾತ್ರಗಳನ್ನ ಪಾದ ಮಾತ್ರ ನ ಸಂಶಯ, ಈ ಮೂರು ಮಾತ್ರಗಳನ್ನೇ ಪಾದ ಅಂತ ನಾವು ಗುರುತಿಸ್ಬೇಕು. ಪಾದಗಳು ಅಂದ್ರೆ ಈ ಮೂರು ಮಾತ್ರ ಅಂತ ಗುರುತಿಸ್ಬೇಕು. ಓಂಕಾರಂ ಪಾದಶಃ ಜ್ಞಾತ್ವ ಓಂಕಾರವನ್ನ ಪಾದ ಎಂದು ಅರಿತುಕೊಂಡ ಮೇಲೆ ಆಮೇಲೆ ಏನ್ರಿ? ನ ಕಿಂಚಿದ ಬಿಚಿಂತೆಗೆ ಇಲ್ಲಿ ಗುರ್ಸೋದು ಅಂದ್ರೇನು? ಆ ಊದಲ್ಲಿ ಮರ್ಜ್ ಆಗ್ತದೆ, ಊ ಮಕಾರದಲ್ಲಿ ಮರ್ಜ್ ಆಗ್ತದೆ. ಅಮಾತ್ರದಲ್ಲಿ ಮರ್ಜ್ ಆಗ್ತದೆ ನೋಡು. ಈಗ ಬಂದು ಹೋಗ್ತದೆ ಬರ್ತದೆ, ಹೋಗ್ತದೆ ಬಂದು ಕೂಡ ಹೀಗೆ ಮಾಡ್ತೇನೆ. ಮೈಕ್ ಸೆಟ್ ಉಪನಿಷತ್ ಮಾಡ್ಬಿಡ್ತೀನಿ. ಸೊ ಏನಾಯ್ತೀಗ? ಓಂಕಾರಂ ಪಾದಶಃ ಜ್ಞಾತ್ವ. ಪಾದಶಃ ಅಂದ್ರೇನು? ಪಾದ ವಿಶ್ವ ತೈತಸ ಪ್ರಾಜ್ಞ. ಓಂಕಾರವನ್ನ ವಿಶ್ವ ತೈತಸ ಪ್ರಾಜ್ಞ ಎನ್ನುವ ಪಾದಗಳಿಂದ ಸಹಿತವಾಗಿ ಗುರುತಿಸುತ್ತಾರೆ. ಅಲ್ಲಿ ಹೇಗೆ ಅಕಾರ ಉಕಾರದಲ್ಲಿ ಉಕಾರ ಮಕಾರದಲ್ಲಿ ಮರ್ಜು ಆಗ್ತದೆ, ಹಾಗೆ ವಿಶ್ವನು ತೈತಸನಲ್ಲಿ ತೈತಸನು ಪ್ರಾಜ್ಞನಲ್ಲಿ ಮರ್ಜಾಗ್ತಾನೆ. ಮರ್ಜಾದ್ಮೇಲೆ ಏನಾಗ್ತದೆ? ಜ್ಞಾತ್ವ ಅದನ್ನ ನೀವು ಗುರುತಿಸಿದ್ದಾದ್ರೆ ಮುಂದೆ ಅಮಾತ್ರ ತುರಿಯ ಅಮಾತ್ರ ತುರಿಯ ಉಳಿತಾನೆ. ಅವನು ಅವ್ಯವಹಾರಿ ನಿಷ್ಪ್ರಯೋಜಕ. ಓಂಕಾರ ಪ್ರಯೋಜನಕರು ಬಂತು, ತುರಿಯ ನಿಷ್ಪ್ರಯೋಜಕ, ಏನು ಇಲ್ಲ ಅವನಿಗೆ. ನ ಕಿಂಚಿದಪಿ ಚಿಂತೆಯೇ, ಇನ್ನು ಮತ್ತೆ ಇನ್ನ ಯಾವ ಭಯ ಇನ್ಸೆಕ್ಯೂರಿಟಿ ಏನು ಇಲ್ಲಪ್ಪ. ಭಾಷ್ಯ ಪೂರ್ವವತ್ ಅತ್ರ ಈ ಶ್ಲೋಕಾ ಭವಂತಿ ಉಕ್ತೈ ಸಾಮಾನ್ಯೈ ಪಾದಾಗೀವ ಮಾತ್ರಃ ಮಾತ್ರಶ್ಚ ಪಾದಃ ಮಾತ್ರಶ್ಚ ಪಾದಃ. ಈ ಮುಂಚಿತವಾಗಿ ಹೇಳಿದಂತೆಯೇ ಈ ಶ್ಲೋಕವನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಯಥೋಕ್ತೈ ಸಾಮಾನ್ಯೈ ಪಾದಾಗೀವ ಮಾತ್ರಃ, ಪಾದಗಳು ಅಂದ್ರೆ ಮಾತ್ರ, ಮಾತ್ರಶ್ಚ ಪಾದಃ ಮಾತ್ರಗಳು ಅಂದ್ರೆ ಪಾದಗಳು, ಮತ್ತ ಅರ್ಥ ಪಾದಗಳು ಅಂದ್ರೆ ವಿಶ್ವ ತೇಜಸ ಪ್ರಜ್ಞಾ ಪಾದಗಳು, ಪಾದಗಳು ಅಂದ್ರೆ ಮಾತ್ರ ಅಕಾರ ಉಕಾರ ಮಕಾರ, ಮಾತ್ರಗಳು ಅಂದ್ರೆ ಪಾದ ವಿಶ್ವ ತೇಜಸ ಪ್ರಜ್ಞಾ. ಏನ್ ಹಂಗಂದ್ರೆ ಅಕಾರವನ್ನ ವಿಶ್ವನೆಂದು, ಉಕಾರವನ್ನ ತೇಜಸ್ಸನೆಂದು, ಮಕಾರವನ್ನ ಪ್ರಾಜ್ಞನೆಂದು ನಾವು ಅದನ್ನು ಗುರುತಿಸಬೇಕು. ತಸ್ಮಾತ್ ಓಂಕಾರಂ ಪಾದಶಃ ವಿದ್ಯಾತ್ ಇತ್ಯರ್ಥಃ. ಅದನ್ನು ಯಾವಾಗ ಓಂಕಾರ ಉಚ್ಚಾರ ಆಗುತ್ತದೆ ಆ ಕ್ಷಣದಲ್ಲಿ ಮೂರು ಪಾದಗಳು ವಿಶ್ವ ತೇಜಸ ಪ್ರಾಜ್ಞ ಬಂದ್ಬಿಟ್ರು. ಆ ಒಂದೇ ಒಂದು ಉಚ್ಚಾರ ಜೊತೆಗೆ ಆ ಮೂರು ಪಾದಗಳು ಬಂದ್ಬಿಟ್ವು. ಆ ಮೂರು ಪಾದಗಳು ಬರೋದ್ರ ಜೊತೆಗೆ ನಿಮ್ಮನ್ನ ತುರ್ಯದಲ್ಲಿ ನಿಲ್ಲಿಸ್ಬಿಟ್ರು. ಹಾಗೇನೆ ಆ ಓಂಕಾರ ಉಚ್ಚಾರವನ್ನು ಗುರುತಿಸ್ಬೇಕು ಅಂತ ಹೇಳ್ತಾರೆ. ಓಂಕಾರ ಉಚ್ಚಾರವನ್ನು ಆ ತರ ಗುರುತಿಸ್ಬೇಕು. ಅದಕ್ಕೆ ಇವನು ಗುರುತಿಸ್ತಾ ಕುತ್ಕೊಂಡ್ಬಿಟ್ಟ. ಆ ಅದು ಒಳಗಡೆ ನೋಡ ಹೋಗಿ ಸೊಳ್ಳೆ ಹೆಂಗ ಮಾಡ್ತವ. ಹೌದ್ರಿ, ಸತ್ಯವಾಗಿ ಸೊಳ್ಳೆಗಳಿರ್ತಾವಲ್ಲ ಅವ್ರಿಗೆ ಸ್ವಲ್ಪ ಬಾಯಿ ತಡೆದು ಸಾಕು, ಒಳಗೆ ಒಂದು ರೌಂಡ್ ಹೋಗೇ ಬಿಟ್ಟು ಒಬ್ರು ಫಾಸ್ಟ್ ನೋಡ್ರಿ ನೋಡಕ್ಕಿಂತ. ಹೌದಂತ ಆದ್ರಿಂದ ಓಂಕಾರವನ್ನ ಪಾದಶಃ ವಿದ್ಯಾತ್ ಅಂದ್ರೆ ಮೂರು ಪಾದಗಳಂತ ಸಹಿತವಾಗಿ ಓಂಕಾರವನ್ನು ತಿಳ್ಕೋಬೇಕು. ಏವಂ ಓಂಕಾರೇ ಜ್ಞಾತಿ ದೃಷ್ಟಾರ್ಥಂ ಅದೃಷ್ಟಾರ್ಥಂ ವಾ ನ ಕಿಂಚಿತ್ ಪ್ರಯೋಜನ ಚಿಂತೆಯೇತ ಗುಣಾರ್ಥತ್ವಾದ ಇತ್ಯರ್ಥಃ. ಇನ್ನು ಯಾವ ದೃಷ್ಟಾರ್ಥವನ್ನ ದುಷ್ಟ ಫಲಗಳು ಅಂತ ಅರ್ಥ, ದುಷ್ಟ ಫಲಗಳನ್ನ ಅದೃಷ್ಟ ಫಲಗಳನ್ನ ನೀನು ಅಂದುಕೊಳ್ಳಿಕ್ಕೂ ಹೋಗ್ಬೇಡ, ನೀನು ಅದ್ರ ಬಗ್ಗೆ ತಲೆ ಕೆಡಿಸೋಕ್ಕೂ ಹೋಗ್ಬೇಡ. ಯಾಕೆ ಅಲ್ಲಿ ಇಂತಹ ಭಾವಗಳನ್ನ ಹೊಂದಲಿಕ್ಕಾಗಿ ಅದು ನಿಷ್ಪ್ರಯೋಜಕವಾಗಿದೆ. ಪ್ರಯೋಜನ ನ ಚಿಂತೆಯಿದ ಏನ್ ದೃಷ್ಟಾರ್ಥ, ಐಶ್ವರ್ಯ ಧನ ಕನಕ ಏನು ಧನಾಕರ್ಷಣ ಜನಾಕರ್ಷಣ ಇದೆಲ್ಲ ಬಯಸಲಿಕ್ಕೆ ಸಹಿತ ಹೋಗ್ಬೇಡ. ಡೋಂಟ್ ಈವನ್ ಥಿಂಕ್ ಅಬೌಟ್ ಇಟ್. ಇವತ್ತು ಹೇಳಿದ್ಮೇಲೆ ಧೈರ್ಯ ಒಂದು ಸಮಸ್ಯೆ, ಎರಡು ಬಿಟ್ಟು ಮೂರು ಮಂದಿಗಿಂತ ಹೆಚ್ಚಿಗೆ ಯಾರು ಬರೆದ್ರು ನನ್ನ ಕ್ಲಾಸಿಗೆ. ದೃಷ್ಟ ಏನು ದೃಷ್ಟ ಫಲಗಳನ್ನು ಬಯಸಬೇಡ ಅಂತ ಹೇಳಿಲ್ಲೋ. ಸೊ ಐ ಆಮ್ ಹ್ಯಾಪಿ ಎರಡು ಜನ ಬರ್ತಾರೆ, ಐ ಆಮ್ ಹ್ಯಾಪಿ. ಇನ್ನು ಅದೃಷ್ಟ ಅಂದ್ರೇನು, ಅದೃಷ್ಟ ಬೇರೆ ಲೋಕಗಳು, ಅದೃಷ್ಟ ಲೋಕಗಳು, ಆ ಲೋಕಗಳ ಫಲವನ್ನು ಹೊಂದಬೇಕು. ಅದು ಎಲ್ಲಿ, ಇದು ಚತುರ್ಥ ತುರಿಯ ಎಲ್ಲಿ ಆತ್ಮ, ಅವು ಎಲ್ಲ ಫಲಗಳಲ್ಲಿ ದೃಷ್ಟ ಫಲಗಳು ಈ ತುರಿಯ ಆತ್ಮ ಎಲ್ಲಿ ಹೋಗಿ. ಈ ನಿನ್ನೆ ಹೇಳಿದ್ರು ಸಾಯಂಕಾಲ ಲೇಷ ಒಂದು ಅಂಶ ಮಾತ್ರ, ನಮ್ಮ ಆತ್ಮಾನಂದದ ಒಂದು ಅಂಶ ಮಾತ್ರ ಈ ಪ್ರಪಂಚದ ಆನಂದ. ಪ್ರಪಂಚದ ಯಾವುದೇ ಆನಂದ ಇರಲಿ ಅದೆಲ್ಲ ಒಟ್ಟು ಸೇರಿಸಿ ಒಂದು ಆತ್ಮನ ಒಂದು ಲೇಷ ಒಂದು ಅಂಶ ಮಾತ್ರ. ಹೀಗಾಗಿ ದುಷ್ಟಾತ್ಮವನ್ನ ಕಿಂಚಿತ್ ಪ್ರಯೋಜನ ಚಿಂತಿತ ಯಾಕಪ್ಪ ಕೃತಾರ್ಥತ್ವಾತ್ ನವಿಹಾವಿಕಂ ಕೃತಾರ್ಥ. ಏನ್ ಕೃತಾರ್ಥ? ಕರ್ತವ್ಯವನ್ನ ಮಾಡುವುದನ್ನ ಮಾಡಿ ಮುಗಿಸಿದ್ದೀಯ, ಮಾಡುವುದೊಂದು ಏನು ಬಾಕಿ ಇಲ್ಲ. ಧರ್ಮ ಅಧರ್ಮ ಪಾಪ ಪುಣ್ಯ ಕರ್ಮ ಅಕರ್ಮ ವಿಕರ್ಮ ಸಕರ್ಮ ಯಾವ ಯಾವ ಯಾವ ಚಿಂತೆನೂ ಇಟ್ಕೋಬೇಡ, ಯಾವ ಪ್ರಾಯಶ್ಚಿತ್ತನೂ ಇಟ್ಕೋಬೇಡ, ಯಾವ ನಿರೀಕ್ಷೆಯನ್ನು ಇಟ್ಕೋಬೇಡ. ಯು ಜಸ್ಟ್ ಬಿ ಫ್ರೀ, ಯು ಆರ್ ಆಲ್ರೆಡಿ ಫ್ರೀ, ಯು ನೋ ದಟ್ ಯು ಆರ್ ಆಲ್ರೆಡಿ ಫ್ರೀ ಪರ್ಸನ್. ದಟ್ಸ್ ಇಟ್. ಕೃತಾರ್ಥ ಅಂದ್ರೆ ಅಷ್ಟಿತ್ತು. ಕೃತಾರ್ಥ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ.